ಪತಂಗಿಯರಿಂದ ಗೆಳೆತನ ಆಯನಗೊಂದು ಬಂದೈತನ ಪೋಮನ ಪತಂಗಿಯರಿಂದ ಗೆಳೆತನ ಆಯನಗೊಂದು ಬಂದೈತನ ಪೋಮನ ಪತಂಗಿಯರಿಂದ ಗೆಳೆತನ ಪತಂಗಿಯರಿಂದ ಗೆಳೆತನ ಆಯನಗೊಂದು ಬಂದೈತನ ಪೋಮನ ಬಾಳ್ಯ ತಯಾರದೆ ನಾವು ಹೋಗುವ ಬಯಲೋಡ ಕಾಯಳು ಬಾಳ್ಯ ತಯಾರದೆ ನಾವು ಹೋಗುವ ಬಯಲೋಡ ಕಾಯಳು ನಾವು ಹೋಗುವ ಬಯಲೋಡ ಕಾಯಳು ಬಾಳ್ಯ ತಯಾರದೆ ನಾವು ಹೋಗುವ ಬಯಲೋಡ ಕಾಯಳು ಬಾಳ್ಯ ತಯಾರದೆ ಬಾಬಾ ಪಗೋಡೆ ನಡುವ ಬಾಬಾ